ಅದನ್ನು ಮಾಂಸವಾಗಿ ಪರಿವರ್ತನೆ ಮಾಡೋ ಶಕ್ತಿ ತುಂಬ ಇದೆ ಹಂದಿಗಳಿಗೆ. ಬೇರೆ ಯಾವುದೇ ಪ್ರಾಣಿಗಳಿಗೂ ಅಷ್ಟು ಶಕ್ತಿ ಇಲ್ಲ. ಯಾಕೆಂದರೆ ಅವು ಸರಿಸುಮಾರು ಒಂದು 6 ತಿಂಗಳು ವಯಸ್ಸಿಗೆ ಬಂದರೆ ಈ ಹಂದಿ ತಳಿಗಳು 60-90 ಕೆಜಿ ತೂಗುವಷ್ಟು ಸಾಮರ್ಥ್ಯ ಹೊಂದಿರ್ತವೆ. ಹಂಗಾಗಿ ಶೀಘ್ರವಾಗಿ ಬೆಳೆಯೋದ್ರಿಂದ ಅಥವಾ ವೇಗವಾಗಿ ಬೆಳೆಯೋದಿರ್ತವೆ, ಮತ್ತು ಮರಿಗಳ ಸಂಖ್ಯೆ ಕೂಡ ಜಾಸ್ತಿ. ಹೀಗಾಗಿ 1 ವರ್ಷದಲ್ಲಿ ಅನೇಕ ಲಾಭಗಳನ್ನು ಪಡಿಬೋದು. ಜೊತೆಗೆ ಬೇಡಿಕೆ ಕೂಡ ಇದೆ, ಈ ಒಂದು ಹಂದಿ ಮಾಂಸಕ್ಕೆ ಬೇಡಿಕೆ ಕೂಡ ಇದೆ. ಜನಗಳು ಇತ್ತೀಚೆಗೆ ಜಾಸ್ತಿ ಹಂದಿ ಮಾಂಸಕ್ಕೋಸ್ಕರ ಬೇಡಿಕೆ ಇಡ್ತಿರೋದು ಕೂಡ ನಾವು ನೋಡ್ತಾ ಇದ್ದೀವಿ ಮಾರ್ಕೆಟಲ್ಲಿ. ಹಂಗಾಗಿ ಈ ಒಂದು ಉದ್ಯಮವು ಲಾಭದಾಯಕ ಆಗುತ್ತೆ, ಜೊತೆಗೆ ಖರ್ಚು ಕೂಡ ಕಡಿಮೆ ಬೇರೆ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ. ಯಾಕೆಂದರೆ ಪ್ರಾಣಿಗಳಲ್ಲಿ ಈ ಒಂದು ಏನೇ ಸಾಕೋದಾದರೆ ನಮಗೆ ಆಹಾರದ ಖರ್ಚು ಜಾಸ್ತಿ ಆಗುತ್ತೆ. ಈ ಹಂದಿ ಸಾಕಾಣಿಕೆಯಲ್ಲಿ ಆಹಾರದ ಖರ್ಚನ್ನು ನಾವು ಕಡಿಮೆ ಮಾಡಬಹುದು. ಅದು ಮುಂದಿನ ಭಾಗದಲ್ಲಿ ನಾನು ತಿಳಿಸಿಕೊಡ್ತೇನೆ. ಸರ್, ಈ ಒಂದು ಹಂದಿ ಸಾಕಾಣಿಕೆ ಏನು ಅಂತಂದರೆ ಬೇರೆ ಒಂದು ಪ್ರಾಣಿಗಳಿಗೆ ಹೋಲಿಸ್ಕೊಂಡ್ರೆ ಅದೇ ಲಾಭದಾಯಕ, ಕೋಳಿ ಆಗಿರ್ಬೋದು, ಕುರಿ ಆಗಿರ್ಬೋದು, ಮೇಕೆ ಬೇರೆ, ಈ ಹಂದಿಯಲ್ಲಿ ಲಾಭದಾಯಕ ಅಂತ ತಾವು ಹೇಳಿದ್ರಿ, ಮತ್ತು ಇದನ್ನು ಯಾಕೆ ಮಾಡಬೇಕು ರೈತರು, ಮತ್ತು ಇದು ಹೇಗೆ ಲಾಭದಾಯಕ ಅಂತ? ಇದು ಹೇಗೆ ಲಾಭದಾಯಕ ಅಂತ ಅಂದರೆ ಬೇರೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಇದು 2 ಬಾರಿ ಮರಿ ಹಾಕುತ್ತೆ. ಅದು ಮೊದಲನೇ ಒಂದು ಅಂಶ. 2 ಬಾರಿ ಮರಿ ಹಾಕೋದ್ರ ಜೊತೆಗೆ ಸುಮಾರು 8 ಕಡಿಮೆ ಅಂದರೆ 8 ಮರಿ, ಹೈಯೆಸ್ಟ್ ಅಂದರೆ ಅಥವಾ ಜಾಸ್ತಿ ಅಂದರೆ 14 ಮರಿಗಳನ್ನ ಹಾಕುವಂಥ ಸಾಮರ್ಥ್ಯ ಹಂದಿಗಳಿದೆ. ಅಂದರೆ 8-14 ಮರಿ ಅಂತೂ ಹಾಕಿ ಹಾಕುತ್ತೆ. ನಿಮಗೆ 8-14 ಮರಿ ಹಾಕೋದ್ರಿಂದ ಅವುದರಲ್ಲಿ ಏನಾದರೂ ಕಾಯಿಲೆ ಬಂದು ಸತ್ತೋಗಿ ಕೂಡ ನಿಮ್ಗೆ ಏನಿಲ್ಲ ಅಂದರೆ 8 ಉಳಿದ್ರು ಕೂಡ ಅಥವಾ 5 ಉಳಿದ್ರು ಕೂಡ 6 ತಿಂಗಳ ವಯಸ್ಸಿಗೆ ಬರುವಷ್ಟರಲ್ಲಿ 60-90 ಕೆಜಿ ತೂಕ ಬರುತ್ತೆ. 6 ತಿಂಗಳ 90 ಕೆಜಿ ಅಥವಾ 60-90 ಕೆಜಿ ನೀವು 70 ಕೆಜಿ ಎವರೇಜ್ ಅಂತ ಹಿಡಿದ್ರು ಕೂಡ 70 ಕೆಜಿ ಇಂಟು 5 ಹಂದಿಗಳು ಅಂತ ತಗೊಂಡ್ರು ಕೂಡ ನಮಗೆ ಅಷ್ಟು ಮಾಂಸ ಉತ್ಪಾದನೆ ಆಗುತ್ತೆ. ಅದರ ಬೇಡಿಕೆ ಜಾಸ್ತಿ ಇರೋದ್ರಿಂದ ಒಳ್ಳೆ ಬೆಲೆ ಕೂಡ ಸಿಗುತ್ತೆ, ಲಾಭದಾಯಕ ಆಗುತ್ತೆ. ಜೊತೆಗೆ ಖರ್ಚು ಕಡಿಮೆ, ಮುಖ್ಯವಾಗಿ ಇದಕ್ಕೆ ಖರ್ಚು ಕಡಿಮೆ. ನಾವು ಬೇರೆ ಪ್ರಾಣಿಗಳಿಗಾದ್ರೆ ನಾವು ಇದೇ ಥರ ಆಹಾರ ಕೊಡಬೇಕು, ಇಷ್ಟೇ ಪ್ರೋಟೀನ್ ಇರಬೇಕು ಅಂತ ಎಲ್ಲ ನಾವು ಗಮನ ಮಾಡ್ತೀವಿ. ಆದರೆ ಇದರಲ್ಲಿ ಹಂದಿ ಸಾಕಾಣಿಕೆಯಲ್ಲಿ ನಾವು ತುಂಬ ವೇಸ್ಟ್ ಅಂತ ಏನು ಹೇಳ್ತೀವಿ, ಈ ಒಂದು ಬೆಳೆಗಳ ಉಳಿಕೆ ಇರ್ಬೋದು ಅಥವಾ ಕಿಚನ್ ವೇಸ್ಟ್ ಅಂತ ಏನು ಹೇಳ್ತೀವಿ, ನಮ್ಮ ಅಡುಗೆ ಮನೆ ವೇಸ್ಟ್ ಇರ್ಬೋದು, ಮತ್ತು ಗೆಡ್ಡೆ ಗೆಣಸುಗಳು, ಮತ್ತು ಈ ತರಕಾರಿ ವೇಸ್ಟು, ಇವೆಲ್ಲವನ್ನು ತಿನ್ನುವಂಥ ಪ್ರಾಣಿ ಹಂದಿ. ಮತ್ತು ಇದಲ್ಲದೆ ನಮಗೆ ಹೋಟೆಲ್ ವೇಸ್ಟ್ಗಳು ಸಿಗುತ್ತೆ, ಮತ್ತು ಹಾಸ್ಟೆಲ್ಗಳ ವೇಸ್ಟ್ ಸಿಗುತ್ತೆ, ಇವನ್ನು ಕೂಡ ನಾವು ಹಂದಿಗಳಿಗೆ ಹಾಕ್ಬೋದು. ಇವುಗಳೆಲ್ಲ ಹಾಕೋದ್ರಿಂದ ನಾವು ಹಂದಿಗಳ ಆಹಾರದಲ್ಲಿ 50% ಒಂದು ಆಹಾರದ ಒಂದು ಕಾಸ್ಟ್ ಅಂತ ಹೇಳ್ತೀವಿ ಅಥವಾ ಖರ್ಚನ್ನು ಕಡಿಮೆ ಮಾಡ್ಬೋದು. ಹಂಗಾಗಿ ಇದು ಹೆಚ್ಚು ಲಾಭದಾಯಕ ಬೇರೆ ಪ್ರಾಣಿಗಳಿಗೆ ಹೋಲಿಸಿದ್ರೆ. ಜೊತೆಗೆ ಈ ಹಂದಿ ಪ್ರತಿಯೊಂದು ಪ್ರಾಣಿಗಳನ್ನು ಸಾಕ್ಬೇಕಾದ್ರೆ ತಳಿಗಳನ್ನ ನೋಡೇ ಅದನ್ನು ಆಯ್ಕೆ ಮಾಡ್ಕೋತೀವಿ ಸರ್, ಈ ಹಂದಿಯನ್ನು ತಗೋಬೇಕಾದ್ರೆ ಯಾವ ತಳಿಗಳ ಆಯ್ಕೆಗಳ ಬಗ್ಗೆ ಆಗಿರ್ಬೋದು, ಯಾವುದನ್ನು ತಗೋಬೇಕು ಅಂತ ತಳಿಗಳು? ಈ ತಳಿಗಳು ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಕೆಲವೇ ತಳಿಗಳು ಇದಾವೆ, ಅಂಕಮಲಿ, ಗೋರಿ ಈ ತರ ಒಂದು ತಳಿಗಳು ಇದಾವೆ. ಆದ್ರೆ ಅವುಗಳ ಒಂದು ಈ ಒಂದು ದೇಹ ತೂಕ ಅಷ್ಟು ಜಾಸ್ತಿ ಬರೋದಿಲ್ಲ ಬೇರೆ ತಳಿಗಳು ಅಥವಾ ನಮ್ಮ ಮಿಶ್ರ ತಳಿಗಳು ಹೋಲಿಸ್ಕೊಂಡ್ರೆ. ಹಂಗಾಗಿ ರೈತರಲ್ಲಿ ಕಾಮನ್ ಆಗಿ ಅಥವಾ ಸಾಮಾನ್ಯವಾಗಿ ಲಾರ್ಜ್ ವೈಟ್ ಆಯರ್ಶೈರ್ ಅನ್ನೋ ಒಂದು ತಳಿನ ಪ್ರಿಫರ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅದು ಒಂದು ನಮ್ಮ ಅವಗುಣಕ್ಕೆ ಹೊಂದ್ಕೊಳುತ್ತೆ, ವಾತಾವರಣಕ್ಕೆ ಹೊಂದ್ಕೊಳುತ್ತೆ, ಜೊತೆಗೆ ಅದರ ಒಂದು ಸಾಮರ್ಥ್ಯ ಏನು ಆಹಾರನ ಮಾಂಸಕ್ಕೆ ಪರಿವರ್ತನೆ ಮಾಡೋ ಸಾಮರ್ಥ್ಯ ಕೂಡ ಜಾಸ್ತಿ ಇದೆ. ಅದಲ್ಲದೆ ಲಾರ್ಜ್ ವೈಟ್ ಆಯರ್ಶೈರ್ ಬಿಟ್ಬಿಟ್ಟು ಲ್ಯಾಂಡ್ರೆಸ್ ಇದೆ, ಬರ್ಕ್ಶೈರ್ ಇದೆ, ಯಾಮ್ಶೈರ್ ಅನ್ನೋ ಒಂದು ತಳಿ ಇದೆ. ಇವೆಲ್ಲ ನಮ್ಮ ದೇಶದಲ್ಲಿ ಡ್ಯೂರಾಕ್ ತಳಿ ಕೂಡ ಕೆಲವೊಬ್ರು ರೈತರುಗಳು ಸಾಕ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮ್ಮ ರೈತರು ಲಾರ್ಜ್ ವೈಟ್ ಆಯರ್ಶೈರ್ ಮತ್ತು ಡ್ಯೂರಾಕ್ ತಳಿಗಳನ್ನು ಸಾಮಾನ್ಯವಾಗಿ ಸಾಕೋದನ್ನು ನೋಡ್ತೀವಿ. ಜೊತೆಗೆ ಇವು ಯಾಕೆ ಸಾಕ್ತಾರೆ ಅಂತ ಅಂದರೆ ಎಲ್ಲ ತಳಿಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಇವು ತುಂಬ ಶೀಘ್ರವಾಗಿ ಬೆಳೀತವೆ, ತುಂಬ ಬೇಗ ಬೆಳೀತವೆ, ಮತ್ತು ಅವುಗಳ ಸಾಮರ್ಥ್ಯ ಕೂಡ ಹೆಚ್ಚಿದೆ. ಮತ್ತು ಇವು ಏನಂತೀವಿ ನಮ್ಮ ಮಾರ್ಟಾಲಿಟಿ ಅಥವಾ ಅವು ಕಾಯಿಲೆ ಬರೋದು ಕೂಡ ಕಡಿಮೆ. ಹಂಗಾಗಿ ಈ ತಳಿಗಳನ್ನು ನಾವು ಆಯ್ಕೆ ಮಾಡೋದ್ರಿಂದ ನಮ್ಮ ಒಂದು ಹಂದಿ ಸಾಕಣೆಗೆ ತುಂಬ ಉಪಯೋಗ ಆಗುತ್ತದೆ. ಈಗ ಏನೇ ಒಂದು ಪ್ರಾಣಿಗಳನ್ನು ನಾವು ಪರ್ಚೇಸ್ ಮಾಡಬೇಕಾದ್ರೆ ತಗೋಬೇಕಾದ್ರೆ ಕೆಲವೊಂದು ಅಂಶಗಳನ್ನು ನಾವು ಆಯ್ಕೆ ಮಾಡ್ಕೊತೀವಿ. ಅಂದರೆ ಕುರಿ ಮಾಡಬೇಕಾದ್ರೆ ಆಗಿರ್ಬೋದು, ಹಸುಗಳನ್ನು ನಾವು ತಗೋಬೇಕಾದ್ರೆ, ಅದೇ ರೀತಿಯಾಗಿ ಹಂದಿಗಳನ್ನು ನಾವು ಆಯ್ಕೆ ಮಾಡಬೇಕಾದ್ರೆ ಏನೇನು ಇವುಗಳನ್ನು ಗಮನಿಸಿಕೊಂಡು ಈ ಹಂದಿಗಳನ್ನು ನಾವು ತಗೋಬೇಕು ಅಂತ ಹೇಳ್ತೀರಿ? ಮೊಟ್ಟ ಮೊದಲಿಗೆ ನಾವು ಹಂದಿಗಳನ್ನು ಯಾವುದೇ ಹಂದಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಅಥವಾ ಆಯ್ಕೆ ಮಾಡಬೇಕಾದ್ರೆ ಒಂದು ಹೆಣ್ಣು ಹಂದಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂತ ಅಥವಾ ಆಯ್ಕೆ ಮಾಡಬೇಕು ಅಂದಾಗ ಮೊದಲಿಗೆ ಅವು ಸೂಲಿಗೆ 8-14 ಮರಿ ಒಂದು ಸತಿಗೆ 8-14 ಮರಿ ಹಾಕುವಂಥ ಸಾಮರ್ಥ್ಯ ಇರುವಂಥ ಹಂದಿಗಳನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಅದು ಮೊದಲನೇ ಅಂಶ. ಎರಡನೇ ಅಂಶ ಬಂದ್ಬಿಟ್ಟು ಅವು ಮರಿಗಳು ಬೇರ್ಪಡಿಸಿದಾಗ, ನಾವು ಯಾವಾಗಲೂ ಹಂದಿ ಸಾಕಾಣಿಕೆಗೆ ಮರಿಗಳನ್ನು ತರ್ತೀವಿ ದೊಡ್ಡವದಕ್ಕಿನ್ನ ಅಥವಾ ವಯಸ್ಕ ಹಂದಿಗಳನ್ನು ತರ್ತೀವಿ. ಆದರೆ ನಾವು ಆ ಮರಿಗಳು ತರಬೇಕಾದ್ರೆ ಆ ತಾಯಿಯಿಂದ ಬೇರ್ಪಡಿಸಿದಾಗ ಅವು 12-15 ಕೆಜಿ ಬರುವಂಥ ಹಂದಿ ಮರಿಗಳನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ತೂಕದ ನಾವು ಆಯ್ಕೆ ಮಾಡಿದ್ರೆ ಮತ್ತೆ ಕಾಯಿಲೆ ಅಥವಾ ಇನ್ನೊಂದು ಅಂಡರ್ ನ್ಯೂಟ್ರಿಷನ್ ಅಂತಾರ ಆಗಿಬಿಟ್ಟು ಸಾಯ ಚಾನ್ಸಸ್ ಇರುತ್ತೆ ಅಥವಾ ಬೆಳವಣಿಗೆ ಕುಂಠಿತ ಆಗುತ್ತದೆ. ಹಂಗಾಗಿ ಅದೊಂದು ಅಂಶ ಗಮನ ಇಟ್ಕೋಬೇಕು. ಮತ್ತೆ ಹಂದಿಗಳು 6-8 ತಿಂಗಳದ್ದು ಸೆಲೆಕ್ಟ್ ಮಾಡಿದಾಗ ಅಥವಾ ಅವುಗಳು ತೂಕ 60-90 ಕೆಜಿ ಇರಬೇಕಾಗುತ್ತದೆ. ಅಂದರೆ ಕಡಿಮೆ ಅಂದರೂ ಕೂಡ 60 ಕೆಜಿ ಇರುವಂಥ ಹಂದಿಗಳನ್ನು ನಾವು ಸೆಲೆಕ್ಟ್ ಮಾಡೋದ್ರಿಂದ ಮುಂದಿನ ಪೀಳಿಗೆ ಅಥವಾ ಮುಂದಿನ ಜನರೇಷನ್ ಅಂತ ಏನು ಹೇಳ್ತೀವಿ ಅವುಗಳ ಒಳ್ಳೆ ಉತ್ತಮ ಮರಿಗಳನ್ನ ನಾವು ಪಡೆಯಬಹುದು, ಒಳ್ಳೆ ತೂಕವನ್ನು ಕೂಡ ಪಡೆಯಬಹುದು. ಇದಲ್ಲದೆ ಹಂದಿಗಳು ಕೆಲವೊಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವಿ ಅಥವಾ ಅನುವಂಶೀಯ ತೊಂದರೆಗಳು ಇರ್ತವೆ, ಅಂಥ ಹಂದಿಗಳನ್ನು ನಾವು ಆಯ್ಕೆ ಮಾಡಬಾರದು. ಮತ್ತೆ ಅವುಗಳ ದೇಹ ರಚನೆ ಕೂಡ ನೋಡಿಬಿಟ್ಟು ದೇಹ ರಚನೆ ಚೌಕಟ್ಟಾಗಿದ್ದು ಕಾಲುಗಳು ದಷ್ಟಪುಷ್ಟವಾಗಿದ್ದರೆ ಅಂಥ ಹಂದಿಗಳನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಮತ್ತು ಈ ಪ್ರೌಢ ಹೆಣ್ಣು ಅಥವಾ ಅಡಲ್ಟ್ ಫೀಮೇಲ್ ಅಂತ ಏನು ಹೇಳ್ತೀವಿ ಪ್ರೌಢಾವಸ್ಥೆಗೆ ಬಂದಿರೋ ಹೆಣ್ಣುಗಳನ್ನು ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಮೊಳೆ ತಟ್ಟೆಗಳನ್ನು ನೋಡಿ ಪರೀಕ್ಷಿಸಿ ನಾವು ಅವನ್ನು ತಗೋಬೇಕಾಗುತ್ತೆ. ಯಾಕೆಂದರೆ 12 ಮೊಳೆ ತಟ್ಟುಗಳು ಫಂಕ್ಷನಲ್ ಅಂತ ಏನು ಹೇಳ್ತೀವಿ ಅವು ಹಾಲು ಕೊಡುವಂಥವಾಗಬೇಕು. ಕೆಲವೊಂದು ಮೊಳೆ ತಟ್ಟೆಗಳು ಇರ್ತವೆ ಅದರಲ್ಲಿ ಹಾಲು ಬರೋದಿಲ್ಲ ಅಂದರೆ ಮತ್ತೆ ಮರಿ ಹಾಕಿದಾಗ ಹಾಲು ಉಣಿಸೋದಕ್ಕೆ ತೊಂದರೆ ಆಗುತ್ತೆ. ಹಂಗಾಗಿ ಅದನ್ನು ಕೂಡ ಒಂದು ಅಂಶ ನಾವು ಗಮನದಲ್ಲಿಟ್ಕೊಂಡು ನಾವು ಆಯ್ಕೆ ಮಾಡಬೇಕಾಗುತ್ತದೆ. ಮತ್ತು ಈ ಒಂದು ನಾವು ಹಂದಿಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಗಂಡು ಹಂದಿ ಅಥವಾ ಹೆಣ್ಣು ಹಂದಿ ಈ ಒಂದು ಯಾವುದೇ ರೋಗದ ಅನುವಂಶೀಯ ರೋಗ ಆಗಲಿ ಇನ್ನಿತರೆ ರೋಗದಿಂದ ಬಳಲುತ್ತಿರಬಾರ್ದು. ಆ ಥರ ರೋಗಗಳಿದ್ರೆ ಅಂಥ ಹಂದಿಗಳನ್ನು ನಾವು ಆಯ್ಕೆ ಮಾಡೋದಲ್ಲೇ ಬಿಡೋದು ಸೂಕ್ತ. ಜೊತೆಗೆ ಹಂದಿ ತರದ್ರ ಜೊತೆಯಾಗಿ ಸರ್ ಅವನ್ನ ಸಾಕುವ ಒಂದು ಪರಿಸ್ಥಿತಿ ಬಹಳ ಮುಖ್ಯವಾಗಿರುತ್ತೆ. ಅವಕ್ಕೆ ಅವುದೇ ಆದಂತಹ ಒಂದು ವಸತಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಬೇಕಾಗುತ್ತೆ. ಈ ಹಂದಿ ಸಾಕಾಣಿಕೆಯಲ್ಲಿ ಈ ವಸತಿ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂತೀರಿ? ಹಂದಿಗಳಿಗೆ ವಸತಿ ಅತಿ ಮುಖ್ಯ. ಯಾಕೆ ಅಂದ್ರೆ ಎರಡು ಅಂಶಗಳು ನಾವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಒಂದು ಬಿಸಿಲಿಂದ ರಕ್ಷಣೆ ಮಾಡಬೇಕಾಗುತ್ತೆ, ಇನ್ನೊಂದು ಮಳೆಯಿಂದ ರಕ್ಷಣೆ ಮಾಡಬೇಕಾಗುತ್ತೆ. ಹಂಗಾಗಿ ಅವಕ್ಕೆ ಹಂದಿ ಗೂಡು ಅಂತ ಏನ್ ಹೇಳ್ತೀವಿ ಅಥವಾ ವಸತಿಯನ್ನು ನಿರ್ಮಾಣ ಮಾಡೋದು ಅತಿ ಮುಖ್ಯ. ಅದರಲ್ಲಿ ಮುಖ್ಯವಾಗಿ ಯಾವುದೇ ಹಂದಿಗೂಡು ಅಥವಾ ವಸತಿ ಮಾಡೋದ್ರಲ್ಲಿ ನಾವು ಜಾಸ್ತಿ ಗಾಳಿ ಆಡೋಂಗೆ ಅಥವಾ ಬೆಳಕು ಸಾಗೋ ಥರ ಒಂದು ಹಂದಿಗೂಡು ಅಥವಾ ವಸತಿಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಯಾಕೆಂದರೆ ಅವುಗಳು ಏನಾದರೂ ಕಾಯಿಲೆ ಬಂದಾಗ ಅಥವಾ ಅವು ಲಿಟ್ಟರ್ ಮೆಟೀರಿಯಲ್ ಅಂತ ಏನು ಹೇಳ್ತೀವಿ ಅದರದ್ದು ಕಶ್ಮಲ ಎಲ್ಲ ಇದ್ದಾಗ ವಾಸನೆ ತುಂಬ ಬರುತ್ತದೆ. ಆ ವಾಸನೆ ಬರೋದನ್ನು ತಡೆಗಟ್ಟಬೇಕು ಅಥವಾ ಕ್ಲೀನಾಗಿ ಇಟ್ಕೋಬೇಕು ಶೆಡ್ಡನ್ನು ಅಂದರೆ ತುಂಬ ಗಾಳಿ ಆಡೋಂಗೆ ಮತ್ತೆ ಒಂದು ಬೆಳಕು ಹರಿಯುವಂತ ಇದ್ರೆ ಅವಾಗ ನಮಗೆ ಹಂದಿ ಸಾಕಾಣಿಕೆಯ ಒಂದು ಏನು ಮೂಗು ಮುರಿತೀವಿ ಆ ಒಂದು ಅಂಶವನ್ನು ತಡೆಗಟ್ಟಬಹುದು. ಎಷ್ಟೋ ಜನ ಯಾಕೆ ಹಂದಿ ಸಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂದರೆ ಈ ಒಂದು ವಾಸನೆಯಿಂದ. ನಾವು ಈ ಒಂದು ವಸತಿ ಚೆನ್ನಾಗಿ ಮಾಡಿದ್ರೆ ಈ ವಾಸನೆ ಇರೋದಿಲ್ಲ, ಜನಗಳಲ್ಲಿರೋ ಈ ಮೂಢನಂಬಿಕೆಯನ್ನು ಕೂಡ ನಾವು ದೂರ ಮಾಡಬಹುದು. ಜೊತೆಗೆ ಯಾವಾಗಲೂ ನಾವು ಹಂದಿ ಶೆಡ್ ಅಥವಾ ಹಂದಿಗೂಡು ಮಾಡಬೇಕಾದ್ರೆ ಎತ್ತರವಾದ ಜಾಗವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ತಗ್ಗಿನ ಪ್ರದೇಶ ಸೆಲೆಕ್ಟ್ ಮಾಡಿದಾಗ ಅಥವಾ ಆಯ್ಕೆ ಮಾಡಿದಾಗ ನೀರು ಬಂದುಬಿಟ್ಟು ಹಂದಿ ವಸತಿ ಸುತ್ತಮುತ್ತ ಸೇರ್ಕೊಳ್ಳೋದು ಅಥವಾ ಹಂದಿ ಗೂಡೊಳಗೆ ಹೋದರೆ ಮತ್ತೆ ಜಾಸ್ತಿ ತೊಂದರೆಗಳಾಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಎತ್ತರವಾದ ಪ್ರದೇಶವನ್ನು ಸೆಲೆಕ್ಟ್ ಮಾಡಬೇಕು. ಹಂದಿ ಮನೆಯಲ್ಲಿ ನಾವು ಯಾವಾಗಲೂ ಕಲ್ಲು ಹಾಸು ಹಾಕಿ ಅಥವಾ ಕಾಂಕ್ರೀಟ್ ನೆಲ ಹಾಸು ಮಾಡಬೇಕಾಗುತ್ತೆ. ಮತ್ತೆ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇಳಿದು ಹೋಗಂಗೆ ಅಥವಾ ಇಳಿಜಾರು ಮಾಡಬೇಕು. ಯಾಕೆಂದರೆ ನಾವು ದಿನಕ್ಕೆ 2 ಬಾರಿ ಅಥವಾ 3 ಬಾರಿ ಸ್ವಚ್ಛ ಮಾಡಬೇಕಾಗುತ್ತೆ. ಹಂಗಾಗಿ ಅದು ಸ್ಲೋಪ್ ಅಂತ ಏನು ಹೇಳ್ತೀವಿ ಇಳಿಜಾರು ಮಾಡೋದ್ರಿಂದ ಹಂದಿ ಶೆಡ್ಡನ್ನು ನಾವು ಕ್ಲೀನ್ ಮಾಡೋದು ಈಸಿ ಆಗುತ್ತೆ. ಜೊತೆಗೆ ಮುಖ್ಯವಾದ ಅಂಶ ಅಂತಂದರೆ ಈ ಅವುಗಳಿಗೆ ಜಾಗ ಎಷ್ಟೆಷ್ಟು ಬೇಕು ಅಂತ ಹೇಳೋದಾದರೆ ಗಂಡು ಹಂದಿಗಳಿಗೆ ಸುಮಾರು 6-7 ಚದರ ಅಡಿ ಬೇಕಾಗುತ್ತದೆ, ಹೆಣ್ಣು ಹಂದಿಗಳಿಗಾದರೆ 2-3 ಚದರ ಅಡಿ ಬೇಕಾಗುತ್ತದೆ. ಅದೇ ಮರಿ ಹಾಕುವ ಹಂದಿಗಳು ಅಂದರೆ ಪ್ರೆಗ್ನೆಂಟ್ ಇರುತ್ತೆ ಅಂತಹ ಹಂದಿಗಳಿಗಾದರೆ 7-9 ಚದರ ಅಡಿ ಬೇಕಾಗುತ್ತದೆ. ಮತ್ತು ಹಂದಿ ಮರಿಗಳನ್ನು ನಾವು ಸೆಪ್ರೇಟ್ ಮಾಡಿದಾಗ ಅಥವಾ ವೀನಿಂಗ್ ಅಂತ ಹೇಳ್ತೀವಿ ತಾಯಿಯಿಂದ ಬೇರ್ಪಡಿಸಿದಾಗ ಅಂಥ ಮರಿಗಳಿಗೆ ಒಂದೊಂದು ಮರಿಗೆ ಏನಿಲ್ಲ ಅಂದರೂ 1-1.5 ಚದರ ಅಡಿ ಜಾಗ ಬೇಕಾಗುತ್ತದೆ. ಇಷ್ಟೆಲ್ಲ ನಾವು ಗಮನದಲ್ಲಿಟ್ಕೊಂಡು ಮಾಡೋದ್ರ ಜೊತೆಗೆ ನಾವು ಇನ್ನೊಂದು ಮುಖ್ಯವಾದ ಅಂಶ ನಾವು ಇಲ್ಲಿ ಪರಿಗಣಿಸಬೇಕು. ಯಾವುದಂದ್ರೆ ಈ ಒಂದು ಹಂದಿಗಳಿಗೆ ಈ ಗ್ರಂಥಿಗಳು ಇರೋದಿಲ್ಲ. ಗ್ರಂಥಿಗಳು ಅಂದರೆ ನಾವು ಈ ಬೇಸಿಗೆ ಕಾಲದಲ್ಲಿ ನಮಗೆಲ್ಲ ಸೆಕೆ ಆಗುತ್ತೆ, ಬಟ್ ಅವುಗಳಿಗೆ ಆ ಗ್ರಂಥಿಗಳು ಸೆಕೆ ಗ್ರಂಥಿಗಳು ಇರೋದಿಲ್ಲ, ಹಂಗಾಗಿ ಅವು ಸೆಕೆ ಆದರೆ ತಡ್ಕೊಳ್ಳೋದು ಕಡಿಮೆ. ಹಂಗಾಗಿ ನಾವು ಈ ಒಂದು ಮನೆ ನಿರ್ಮಾಣ ಮಾಡೋದ್ರ ಜೊತೆಗೆ ಅವಕ್ಕೆ ವ್ಯಾಲೈನ್ ಟ್ಯಾಂಕ್ ಅಂತ ಏನು ಹೇಳ್ತೀವಿ, ಅಥವಾ ಅವು ಈಜೋದಕ್ಕೆ ಒಂದು ತೊಟ್ಟಿಯ ನಿರ್ಮಾಣ ಮಾಡೋದು ತುಂಬ ಅವಶ್ಯಕತೆ. ಯಾಕೆಂದರೆ ಅವು ಹೇಗೆ ಆ ಒಂದು ಉಷ್ಣಾಂಶವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಅವು ಹೋಗ್ಬಿಟ್ಟು ಆ ಟ್ಯಾಂಕಲ್ಲಿ ಮುಳುಗೋದ್ರ ಮುಖಾಂತರ ಅವು ಉಷ್ಣಾಂಶವನ್ನು ಕಡಿಮೆ ಮಾಡ್ಕೊಂತವೆ. ಹಳ್ಳಿಗಳು ಸಹ ನೀವು ನೋಡ್ಬೋದು, ಚರಂಡಿ ಅಥವಾ ಇನ್ನೊಂದು ಕಡೆ ಹೋಗ್ಬಿಟ್ಟು ಉಳ್ಳಾಡ್ತಾ ಇರ್ತವೆ ಹಂದಿಗಳು, ಅದು ಅವುಗಳ ಒಂದು ಈ ಉಷ್ಣಾಂಶವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಯಾವುದೇ ಹಂದಿ ಸಾಕಾಣಿಕೆದಾರರು ಈ ಒಂದು ನೀರಿನ ತೊಟ್ಟಿ ನಿರ್ಮಾಣ ಮಾಡೋದು, ಈಜುವ ತೊಟ್ಟಿ ನಿರ್ಮಾಣ ಮಾಡೋದು ತುಂಬ ಅತ್ಯವಶ್ಯಕ. ಜೊತೆಗೆ ಅವಾಗಲೇ ತಾವು ಹೇಳಿದ್ರು ಸರ್, ಹಂದಿಗಳಿಗೆ ಆಹಾರ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಕಡಿಮೆ ಇದರಲ್ಲಿ ತುಂಬ ಅಂತ. ಪರ್ಟಿಕ್ಯುಲರ್ ಆಗಿ ಈ ಹಂದಿಗಳಿಗೆ ಕೊಡ್ತಕ್ಕಂಥ ಆಹಾರದ ಕುರಿತು ಹೇಳೋದಾದ್ರೆ ಈ ಫಾರ್ಮಲ್ಲಿ ಸಾಕ್ತಕ್ಕಂಥ ಹಂದಿಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಎಷ್ಟೋ ಜನಗಳು ಏನು ಮಾಡ್ತಾರೆ ಅಂದರೆ ಆಹಾರ ಅಂತ ಬಂದಾಗ ಅದಕ್ಕೆ ಒಂದು ಫೀಡ್ ಅಥವಾ ಅದಕ್ಕೆ ಒಂದು ಆಹಾರ ಸಮತೋಲನ ಆಹಾರ ಹಾಕಬೇಕು ಅಂತ ಒಂದು ಮನದಲ್ಲಿ ಇಟ್ಕೊಂಡಿರ್ತಾರೆ. ಆ ಥರ ಮಾಡೋದ್ರಿಂದ 80% ನಿಮ್ಮ ಖರ್ಚು ಆಹಾರಕ್ಕೆ ಹೋಗಬೇಕಾಗುತ್ತೆ. ಆದರೆ ನೀವು ಆ ಥರ ಹಾಕಿದ್ರೂ ಕೂಡ ಬೆಳವಣಿಗೆ ಕೂಡ ಸಲೀಸಾಗಿರೋದಿಲ್ಲ ಹಂದಿಗಳಲ್ಲಿ. ಯಾಕೆ ಅಂದರೆ ಹಂದಿಗಳು ಯಾವಾಗಲೂ ಅವು ಈ ವೇಸ್ಟ್ ಅಂತ ಏನು ಹೇಳ್ತೀವಿ, ಈ ಒಂದು ಮನೆ ಕಿಚನ್ ವೇಸ್ಟ್ ಅಂತ ಅಥವಾ ಅಡುಗೆ ವೇಸ್ಟ್ ಇರ್ಬೋದು ಅಥವಾ ಬೆಳೆ ಉಳಿಕೆ ಇರ್ಬೋದು, ಹೊಲದಿಂದ ಸಿಗೋವಂಥ ಗೆಡ್ಡೆ ಗೆಣಸಿರ್ಬೋದು, ಮತ್ತು ಈ ತರಕಾರಿ ವೇಸ್ಟ್ ಇರ್ಬೋದು, ಮತ್ತು ಹೋಟೆಲ್ಗಳು ಮತ್ತು ಹಾಸ್ಟೆಲ್ಗಳಿಂದ ಉಳಿದಿರೋ ಆಹಾರ ಪದಾರ್ಥಗಳಿರ್ಬೋದು, ಈ ಎಲ್ಲ ತರಹದ ತ್ಯಾಜ್ಯಗಳನ್ನು ತಿನ್ನೋದ್ರಿಂದ ಅವಕ್ಕೆ ಬೇಕಾಗಿರುವ ಎಲ್ಲ ಅಂಶಗಳು ಸಿಗೋ ಚಾನ್ಸಸ್ ಇರುತ್ತದೆ. ಹಂಗಾಗಿ ನಾವುಗಳು ಯಾವಾಗಲೂ ನಾವು ಆಹಾರ ನಿರ್ವಹಣೆ ಅಂತ ಹಂದಿಗಳಲ್ಲಿ ಬಂದಾಗ ಈ ಥರ ಎಲ್ಲ ಥರದ ಒಂದು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಮ್ಗೆ ಈ ಥರ ಒಂದು ಆಹಾರಗಳು ಎಲ್ಲೆಲ್ಲಿ ಸಿಗುತ್ತೆ, ಈ ಬೆಳೆ ಉಳಿಕೆ ಅಥವಾ ಹೋಟೆಲ್ ತ್ಯಾಜ್ಯ ಅಥವಾ ಕಿಚನ್ ವೇಸ್ಟ್ ಅಂತ ಏನು ಹೇಳ್ತೀವಿ, ಇವನ್ನ ನಾವು ಹಾಕೋದ್ರಿಂದ ತುಂಬ 50% ಖರ್ಚು ಕಡಿಮೆ ಮಾಡ್ಬೋದು ಒಂದು. ಮತ್ತು ಇನ್ನೊಂದು ಅಂದರೆ ಅವಕ್ಕೆ ಬೇಕಾಗುವ ದಿನನಿತ್ಯದ ಆಹಾರದ ಜೊತೆಗೆ ನಾವು ಸ್ವಲ್ಪ ಸ್ಥೂಲ ಆಹಾರ ಅಥವಾ ಸಮತೋಲನ ಆಹಾರ ಕೂಡ ಕೊಡ್ಬೋದು. ಅದರಲ್ಲಿ ಏನಿಲ್ಲ ಅಂದರೆ ಕನಿಷ್ಠ 1/6 ನಾರಿನಂಶ ಇರಬೇಕು, ಮತ್ತು ಪ್ರೋಟೀನ್ ಅಂಶ ಕೂಡ 16-22% ಇರಬೇಕು. ನೀವು ಈ ಒಂದು ಬೆಳೆ ಉಳಿಕೆ ಇರ್ಬೋದು ಅಥವಾ ಹೋಟೆಲ್ ವೇಸ್ಟ್ ಅಥವಾ ಹಾಸ್ಟೆಲ್ ವೇಸ್ಟ್ ಇದನ್ನೆಲ್ಲ ಹಾಕೋದ್ರ ಜೊತೆಗೆ ನೀವು ಅದಕ್ಕೆ ಅನುಗುಣವಾಗಿ ಇನ್ನೂ ಬೇರೆಯಾದಂಥ ಲವಣಾಂಶಗಳು ಅಥವಾ ಖನಿಜಾಂಶಗಳು ಸಿಗೋದಿಲ್ಲ ಹಂದಿಗಳಿಗೆ. ಆಗ ನಾವು ಒಂದು ಹಂದಿಗಳಿಗೆ ಒಂದು ಸಮತೋಲನ ಆಹಾರವನ್ನು ನಾವೇ ಕೂಡ ತಯಾರು ಮಾಡ್ಕೋಬೋದು. ಅದಕ್ಕೆ ಬೇಕಾಗುವ ಒಂದು ಅಂಶಗಳೆಂದರೆ ಮೆಕ್ಕೆಜೋಳ ಬೇಕಾಗುತ್ತೆ ಅಥವಾ ಮುಸ್ಕಿನ ಜೋಳ ಅಂತ ಏನು ಹೇಳ್ತೀವಿ, ಅದು ಒಂದು 60 kg ಮೆಕ್ಕೆಜೋಳವನ್ನು ನಾವು ಉಪಯೋಗಿಸ್ಕೋಬೋದು. ಜೊತೆಗೆ ಕಡಲೆಕಾಯಿ ಹಿಂಡಿ ಅಥವಾ ಶೇಂಗಾ ಹಿಂಡಿ ಅಂತೀವಿ, ಅದೊಂದು 20 kg, ಮತ್ತು ಒಂದು ಸೋಯಾ ಅವರೆ ಹಿಂಡಿ 1-8 kg. ಜೊತೆಗೆ ತೌಡು ಅಥವಾ ಬೂಸ, ಅಕ್ಕಿ ಬೂಸ ಇರ್ಬೋದು ಅಥವಾ ತೌಡು ಇರ್ಬೋದು, ಗೋಧಿ ಬೂಸ ಇರ್ಬೋದು, ಅದನ್ನು ಕೂಡ ನಾವು ಸುಮಾರು 9-10 kg ಆಹಾರದಲ್ಲಿ ಉಪಯೋಗಿಸ್ಕೋಬೋದು. ಮತ್ತು ಖನಿಜಾಂಶ ಪುಡಿ ಮತ್ತು 2 kg ಉಪಯೋಗಿಸ್ಕೊಂಡು ಉಪ್ಪು ಇಷ್ಟೆಲ್ಲ ನಾವು ಸೇರಿಸಿದ್ರೆ 100 kg ಆಹಾರ ತಯಾರು ಮಾಡ್ಬೋದು, ಸಮತೋಲನ ಹಂದಿ ಆಹಾರವನ್ನು ತಯಾರು ಮಾಡ್ಬೋದು. ಈ ಒಂದು ವಿವಿಧ ತ್ಯಾಜ್ಯಗಳನ್ನು ಹಾಕೋದ್ರ ಜೊತೆಗೆ ಈ ಒಂದು ಸಮತೋಲನ ಆಹಾರ ಕೂಡ ಹಾಕೋದ್ರಿಂದ ನಾವು ಹಂದಿಗಳ ಬೆಳವಣಿಗೆ ಬೇಗ ಅಥವಾ ಶೀಘ್ರವಾಗಿ ಬೆಳೆಯೋದನ್ನು ನಾವು ನೋಡ್ಬೋದು. ಜೊತೆಗೆ ಆ ಹಂದಿಗಳಿಗೆ ಕೊಡೋ ಆಹಾರ ಪ್ರಮಾಣ ಕೂಡ ವಯಸ್ಸಿಂದ ವಯಸ್ಸಿಗೆ ಚೇಂಜ್ ಆಗ್ತಾ ಇರುತ್ತೆ ಅಥವಾ ಬದಲಾವಣೆ ಆಗ್ತಾ ಇರುತ್ತೆ. ಈ ಒಂದು 5-6 ಹಂದಿಗಳಿಗೆ ನಾವು 1.5 kg ಈ ಒಂದು ಸಮತೋಲನ ಆಹಾರ ಕೊಡ್ಬೋದು. ಆದರೆ ಬೇರೆ ಏನು ಉಳಿಕೆ ಆಹಾರಗಳು ಅಥವಾ ತ್ಯಾಜ್ಯಗಳು ಏನಿದೆ ಅದನ್ನ ಅವಕ್ಕೆ ಹೊಟ್ಟೆ ತುಂಬ ಕೊಡಬೇಕಾಗುತ್ತೆ, ಆಡ್ಲಿಬಿಟಮ್ ಅಂತ ಏನು ಹೇಳ್ತೀವಿ. ಅದ್ರ ಜೊತೆಗೆ 1.5 kg ಈ ಸಮತೋಲನ ಆಹಾರ ಕೊಡಬೇಕಾಗುತ್ತೆ. ಅದೇ 8 ಆದಮೇಲೆ 3.5 kg ನಾವು ಈ ಒಂದು ಸಮತೋಲನ ಆಹಾರ ಕೊಡಬೇಕಾಗುತ್ತೆ. ಅಂದರೆ ಈ ಒಂದು ವಯಸ್ಸಿಗನುಗುಣವಾಗಿ ಮತ್ತು ತೂಕಕ್ಕನುಗುಣವಾಗಿ ನಾವು ಈ ಒಂದು ಸಮತೋಲನ ಆಹಾರ ಕೊಡೋದು ತುಂಬ ಅತ್ಯವಶ್ಯಕ. ಯಾಕೆಂದರೆ ನಾನು ಹೇಳ್ದಂಗೆ ಇವು ಶೀಘ್ರವಾಗಿ ಬೆಳೀತವೆ ಅಥವಾ ವೇಗವಾಗಿ ಬೆಳೀತವೆ ಎಂದೇ ಅದಕ್ಕೆ ತಕ್ಕನಾಗಿ ನಾವು ಆಹಾರನ ಕೊಡೋದು ಅತ್ಯ ಮುಖ್ಯ. ಜೊತೆಗೆ ಸರ್, ಬೇರೆ ಜಾನುವಾರುಗಳು ನಾವು ನೋಡಿದಾಗ ಅವುಗಳಿಗೂ ಆರೋಗ್ಯ ಬಹಳ ಮುಖ್ಯವಾಗಿರುತ್ತೆ. ಅದೇ ರೀತಿಯಾಗಿ ಹಂದಿ ಆರೋಗ್ಯದ ಬಗ್ಗೆ ನಾವು ಮಾತಾಡೋದಾದ್ರೆ ಇದ್ರ ಆರೋಗ್ಯ ಯಾವ ರೀತಿ ಇರಬೇಕು, ಈ ಆರೋಗ್ಯನ ಯಾವ ರೀತಿ ಸುಧಾರಿಸಬಹುದು ರೈತರು ಅಂತ ಸಾಕ್ತವರು? ಹಂದಿಗಳಲ್ಲೂ ಕೂಡ ಕೆಲವೊಂದು ಜಾಸ್ತಿ ರೋಗಗಳೇನು ಬರೋದಿಲ್ಲ, ಆದರೆ ಕೆಲವೊಂದು ಈ ಏನಂತೀವಿ ನಾವು ಲಾಡಿ ಹುಳು ಇರ್ಬೋದು, ಜಂತು ಹುಳು ಮತ್ತು ಬೇರೆ ಬೇರೆ ಥರದ ಪರಾವಲಂಬಿ ಜೀವಿಗಳನ್ನು ನಾವು ಕಾಣಬಹುದು. ಅದಕ್ಕೋಸ್ಕರ ಹಂದಿಗಳಿಗೆ ಪ್ರತಿ 6 ಅಥವಾ 7 ತಿಂಗಳಿಗೊಮ್ಮೆ ಈ ಒಂದು ಡಿವರ್ಮಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿ ಒಂದು ಔಷಧಿ ಕುಡಿಸೋದ್ರಿಂದ ಈ ಒಂದು ಹೊಟ್ಟೆ ಒಳಗಿನ ಹುಳುಗಳನ್ನು ನಾವು ಸರಿಪಡಿಸಬೇಕಾಗುತ್ತೆ. ಅದಲ್ಲದೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಬರುತ್ತೆ ಹಂದಿಗಳಿಗೆ. ಅದಕ್ಕಿಂತ ಮುಖ್ಯವಾಗಿ ಈ ಹಂದಿ ಮರಿಗಳು ಏನು ಹುಟ್ಟಿದ ಹಂದಿ ಮರಿಗಳಿಗೆ ಯಾವಾಗಲೂ ಕಬ್ಬಿಣಾಂಶದ ಕೊರತೆ ಇರುತ್ತದೆ. ಕಬ್ಬಿಣಾಂಶದ ಕೊರತೆ ಇರೋದ್ರಿಂದ ಆ ಹುಟ್ಟಿದ ಒಂದು 4-14 ದಿನದೊಳಗಡೆ ಎಲ್ಲ ಹಂದಿ ಮರಿಗಳಿಗೂ ಕೂಡ ನಾವು ಕಬ್ಬಿಣದ ಚುಚ್ಚುಮದ್ದನ್ನು ಕೊಡಬೇಕಾಗುತ್ತೆ. ಈ ನಾವು ಕಬ್ಬಿಣದ ಚುಚ್ಚುಮದ್ದು ಕೊಡಲಿಲ್ಲ ಅಂದರೆ ಅವು ಸಾಯುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಹಂಗಾಗಿ ಅದು ತುಂಬ ಅತ್ಯಮುಖ್ಯವಾದ ಒಂದು ಅಂಶ. ಅದಲ್ಲದೆ ನಾವು ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು ಇರ್ಬೋದು, ಅಂದರೆ ಹಂದಿ ಜ್ವರ, ಹಂದಿ ಎರಿಸಿಫಿಲಸ್ ಅಂತ ಒಂದು ಕಾಯಿಲೆ ಇದೆ, ಪ್ಲೇಗ್ ಇದೆ ಹಂದಿ ಪ್ಲೇಗ್, ಮತ್ತು ಕಾಲ್ಬಾಯಿ ಜ್ವರ ಕೂಡ ಹಂದಿಗಳು ಕೂಡ ಬರುತ್ತೆ. ಇವಕ್ಕೆಲ್ಲವಕ್ಕೂ ಕೂಡ ನಾವು ಕಾಲಕಾಲಕ್ಕೆ ಲಸಿಕೆ ಹಾಕಿಸ್ಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಗಂಟಲು ಬೇನೆ ಕೂಡ ಒಂದಿದೆ, ಅದನ್ನು 6 ತಿಂಗಳಿಗೊಂದ್ಸಲ ಲಸಿಕೆ ಹಾಕಿಸ್ಬೇಕು. ಕಾಲ್ಬಾಯಿ ಜ್ವರಕ್ಕೂ ಕೂಡ 6 ತಿಂಗಳಿಗೊಮ್ಮೆ. ಮತ್ತು ನರಡಿ ರೋಗ ಮತ್ತು ಸ್ವೈನ್ ಫೀವರ್ ಹಂದಿ ಜ್ವರ ಅಂತ ಏನಂತೀವಿ ಆ ಒಂದು ಕಾಯಿಲೆಗಳಿಗೆ ನಾವು ವರ್ಷಕ್ಕೊಂದ್ಸಲ ಈ ಒಂದು ಲಸಿಕೆಯನ್ನು ಹಾಕಿಸೋದ್ರಿಂದ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಜೊತೆಗೆ ಕಾಯಿಲೆ ಬಂದ ಒಂದು ಹಂದಿಗಳನ್ನು ನಾವು ಬೇರೆ ಹಂದಿಗಳಿಂದ ನಾವು ಬೇರ್ಪಡಿಸಿ ಬೇರೆ ಕಡೆ ಇಡಬೇಕಾಗುತ್ತೆ. ಅವಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡಿಸೋದು ಅತಿ ಮುಖ್ಯ. ಇಲ್ಲಾಂದರೆ ಅವನ್ನು ಬೇರೆ ಹಂದಿಗಳ ಜೊತೆ ಇಡೋದ್ರಿಂದ ಬೇರೆ ಹಂದಿಗಳು ಕೂಡ ಕಾಯಿಲೆ ಆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಹಂದಿಗಳನ್ನು ಕಾಯಿಲೆ ಬಂದ ರೋಗಗ್ರಸ್ತ ಹಂದಿಗಳನ್ನು ಬೇರ್ಪಡಿಸೋದು ತುಂಬ ಮುಖ್ಯ. ಇದುವರೆಗೂ ವಸತಿ ಬಗ್ಗೆ, ಆಹಾರದ ಬಗ್ಗೆ, ತಳಿಗಳ ಬಗ್ಗೆ ಯಾವ ರೀತಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳಿಸಿದ್ರಿ. ಆದರೆ ಈ ಹಂದಿಗಳು ಎಲ್ಲಿ ಸಿಗ್ತವೆ ಅಂತ ರೈತರಿಗೆ ಗೊತ್ತಾಗಬೇಕು ಸರ್. ಈ ಹಂದಿಗಳು ಈ ಫಾರ್ಮಲ್ಲಿ ಸಾಕ್ತಕ್ಕಂಥದ್ದು ಎಲ್ಲಿ ಸಿಗುತ್ತೆ, ಎಲ್ಲಿ ಹೋಗಬೇಕು ರೈತರು ಅಂತ? ಹಂದಿ ಮರಿಗಳನ್ನು ಬೇರೆ ಬೇರೆ ವಿವಿಧ ಸಂಸ್ಥೆಗಳಲ್ಲಿ ಸಿಗುತ್ತದೆ. ನೀವು ಮುಖ್ಯವಾಗಿ ಒಳ್ಳೆಯ ಒಂದು ಹಂದಿ ಮರಿಗಳು ನಿಮಗೆ ಸಾಕಾಣಿಕೆಗೆ ಬೇಕು ಅಂದರೆ ಮುಖ್ಯವಾಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರಲ್ಲಿ ನಿಮಗೆ ಸಿಗುತ್ತೆ. ಅದಲ್ಲದೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಮತ್ತು ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನಲ್ಲಿ ಈ 3 ಶಿಕ್ಷಣ ಸಂಸ್ಥೆಗಳಲ್ಲಿ ನಿಮಗೆ ಹಂದಿ ಮರಿಗಳನ್ನು ನೀವು ಪಡೆಯಬಹುದು. ಒಳ್ಳೆಯ ಏನಂತಾರೆ ನಾವು ಸೈಂಟಿಫಿಕ್ ಆಗಿ ಅಂದರೆ ವೈಜ್ಞಾನಿಕವಾಗಿ ಸಾಕಿದಂಥ ಹಂದಿ ಮರಿಗಳನ್ನು ನಿಮಗೆ ಸಿಗುತ್ತೆ. ಜೊತೆಗೆ ನಿಮಗೆ ಟೆಕ್ನಿಕಲ್ ಇನ್ಫಾರ್ಮೇಶನ್ ಅಥವಾ ನಿಮಗೆ ಸಾಕೋದಕ್ಕೆ ಬೇಕಾಗುವ ತಾಂತ್ರಿಕ ಮಾಹಿತಿ ಕೂಡ ಕೊಡುವ ಸ್ಥಳಗಳಿವು. ಜೊತೆಗೆ ಇದಲ್ಲದೆ ಬೇರೆ ಕಡೆ ಕೂಡ ನಾವು ಹಂದಿ ಮರಿಗಳು ಸಿಗುತ್ತೆ. ಹಂದಿ ತಳಿ ಸಂವರ್ಧನಾ ಕೇಂದ್ರ ಇದೆ ಹೆಸರುಘಟ್ಟ ಬೆಂಗಳೂರಲ್ಲಿ, ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಹಂದಿ ತಳಿ ಸಂವರ್ಧನಾ ಕೇಂದ್ರ ಇದೆ ಕೊಡಗು ಕೂಡಿಗೆಯಲ್ಲಿ, ಅಲ್ಲಿ ಕೂಡ ನಿಮಗೆ ಹಂದಿ ಮರಿಗಳು ಸಿಗುತ್ತೆ. ನೀವು ಈ ಎಲ್ಲ ಸಂಸ್ಥೆಗಳಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಹಂದಿ ಮರಿಗಳಿಗೆ ಬೇಡಿಕೆ ಇಟ್ಟಲ್ಲಿ ಅವರು ಹಂದಿ ಮರಿಗಳ ಅವಶ್ಯಕತೆ ಮತ್ತು ಅವುಗಳು ಇದ್ದರೆ ನಿಮಗೆ ಕಾಲಕಾಲಕ್ಕೆ ನಿಮಗೆ ತಿಳಿಸಿ ನಿಮಗೆ ಹಂದಿ ಮರಿಗಳನ್ನು ಕೊಡ್ತಾರೆ. ಹಂಗಾಗಿ ನೀವು ಒಂದು ಈ ಒಂದು ಹಂದಿ ಮರಿಗಳನ್ನು ಈ ಒಂದು ಸಂಸ್ಥೆಗಳಿಂದ ತಗೊಳೋದ್ರಿಂದ ನಿಮಗೆ ಮುಂದೆ ಈ ಒಂದು ಹಂದಿಗಳ ಸಾಕಾಣಿಕೆ ತುಂಬ ಉಪಯೋಗ ಆಗುತ್ತೆ ಅಥವಾ ಸುಲಭ ಆಗುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಹಂದಿಗಳ ಕುರಿತು ಮಾಹಿತಿ ರೈತರಿಗೆ ಬೇಕು ಅಂದರೆ ತಮ್ಮ ಒಂದು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಯಾವ ರೀತಿ ಅಂತ ಹೇಳ್ತೀರಿ ಸರ್? ಹಂದಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗಗೆ ಹಂದಿ ಸಾಕಾಣಿಕೆ ಕೇಂದ್ರ ಇದೆ, ಇಲ್ಲಿ ಕೂಡ ಬಂದು ನೀವು ಸಂಪರ್ಕ ಮಾಡಬಹುದು. ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳು ಇದ್ದಾವೆ ಬೇರೆ ಜಿಲ್ಲೆಗಳಲ್ಲಿ, ವೆಟರ್ನರಿ ಕಾಲೇಜಸ್ ಕೂಡ ಇದ್ದಾವೆ, ಅಲ್ಲಿ ಕೂಡ ನೀವು ಇದು ಮಾಡ್ಬೋದು. ಇಲ್ಲಿ ನಮ್ಮ ಕಾಲೇಜಲ್ಲಿ ನಾವು ವಿಸ್ತರಣಾ ಶಿಕ್ಷಣ ವಿಭಾಗವನ್ನು ನೀವು ಸಂಪರ್ಕಿಸ್ಬೋದು. ಅಥವಾ ಜಾನುವಾರು ಸಾಕಾಣಿಕಾ ಸಂಕೀರ್ಣ ಇದೆ, ಅಲ್ಲಿ ಕೂಡ ನಿಮಗೆ ಫಾರ್ಮ್ ಕೂಡ ಇದೆ, ಅಲ್ಲಿ ಕೂಡ ನೀವು ಸಂಪರ್ಕ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಮಾಹಿತಿ, ಜೊತೆಗೆ ಶೆಡ್ ಕನ್ಸ್ಟ್ರಕ್ಷನ್ ಅಥವಾ ವಸತಿ ಹೇಗೆ ಮಾಡಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತೀವಿ. ಹಾಗೆಯೇ ವ್ಯಾಲಯಿಂಗ್ ಟ್ಯಾಂಕ್ ಅಥವಾ ಈಜುಕೊಳ ಹೆಂಗೆ ಇರಬೇಕು ಹಂದಿಗಳಲ್ಲಿ, ಮತ್ತು ಯಾವ ಥರ ಹಂದಿಗಳನ್ನು ಹಿಡಿಯೋದು, ಅದು ಕೂಡ ನಿಮಗೆ ತೋರಿಸ್ಕೊಡೋದು ಸೌಲಭ್ಯ ನಮ್ಮಲ್ಲಿದೆ. ಒಳ್ಳೆಯದು ಸರ್, ತಾವು ಇದುವರೆಗೂ ಸುಧಾರಿತ ಹಂದಿ ಸಾಕಾಣಿಕೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು. ಆತ್ಮೀಯ ರೈತ ಬಂಧುವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸುಧಾರಿತ ಹಂದಿ ಸಾಕಾಣಿಕೆ ಈ ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಶಿವಮೊಗ್ಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹರೀಶ್ ಎಂ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ ಎಂ ಮಹೇಶ್. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂದು ಹುಣಸೋಡು ಗ್ರಾಮದ ಯುವ ರೈತರಾದ ಶ್ರೀ ಚೇತನ್ ನಾಯ್ಕ್ ಅವರ ಕೃಷಿ ಅನುಭವ ಕುರಿತು ಸಂದರ್ಶನ. ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅಬ್ಬಲ್ಗೆರೆ ಗ್ರಾಮದ ಒಬ್ಬ ಯುವ ರೈತರು ಚೇತನ್ ಕುಮಾರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರು ಸಾಮಾನ್ಯವಾಗಿ ಒಂದು ವಿದ್ಯಾಭ್ಯಾಸ ಮಾಡಿ ಜೊತೆಗೆ ಈಗ ಜಮೀನು ಇದೆ ಇವರಿಗೆ, ಕೃಷಿ ಕೂಡ ಮಾಡ್ತಾ ಇದ್ದಾರೆ. ಕೃಷಿಯ ಜೊತೆಗೆ ಹೈನುಗಾರಿಕೆ, ಅಲ್ಪ ಸ್ವಲ್ಪ ಪ್ರಮಾಣದ ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಚೇತನ್ ಅವರೇ. ನಮಸ್ಕಾರ. ಎಷ್ಟು ವರ್ಷದಿಂದ ನೀವು ಈ ಕೃಷಿಯಲ್ಲಿ ತೊಡಗಿದಿರಿ? ನಾವು ನಾಲ್ಕು ಐದು ವರ್ಷ ಆಯ್ತು. ಯಾಕೆ ಅಂತ? ಯಾಕಂದ್ರೆ ಕೃಷಿಯಲ್ಲಿ ಸ್ವಲ್ಪ ತಂದೆಯವರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ, ಅದರಿಂದ ಸ್ವಲ್ಪ ಆಸಕ್ತಿ. ವಿದ್ಯಾಭ್ಯಾಸ ಎಲ್ಲಿ ತನಕ ಆಗಿದೆ ನಿಮ್ದು? ನಮ್ದು ಸೆಕೆಂಡ್ ಪಿ ಯು ಸಿ ತನಕ ಆಗಿದೆ. ಮುಂದೆ ಯಾಕೆ ಓದ್ಲಿಲ್ಲ? ಮುಂದೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇತ್ತು, ಆ ಕಾರಣದಿಂದ ಓದಕ್ ಆಗ್ಲಿಲ್ಲ. ಜಮೀನ್ ಇದೆ ಅಂತ ಕೃಷಿ ಮಾಡ್ತಾ ಇದ್ದೀರೋ ಅಥವಾ ಅನಿವಾರ್ಯ ಅಂತನ? ಅನಿವಾರ್ಯ ಅಲ್ಲ, ಜಮೀನ್ ಇದೆ ಮತ್ತೆ ಮನೆ ಕೆಲಸನೇ ಇತ್ತು, ಮತ್ತೆ ಬೇರೆ ಕಡೆ ಕೆಲಸ ಹೋಗಿ ಇಂಟ್ರೆಸ್ಟ್ ಇರಲ್ಲ, ಮನೆ ಸ್ವಂತವಾಗಿ ಏನಾದ್ರು ಮಾಡ್ಬೇಕಂತ ಅನುಭವ, ಅದಕ್ಕೆ ಮಾಡ್ತಾ ಇದ್ದೀನಿ. ಏನು ಬೇನ್ ಬೆಳೆ ಬೆಳಿತೀರಾ? ನಾವು ಮೆಕ್ಕೆಜೋಳ, ರಾಗಿ, ಭತ್ತ ಎಲ್ಲ ಮಾಡ್ತೀವಿ. ಈ ಭತ್ತ ನೀರಾವರಿನ ಏನು ಒಣ ಪ್ರದೇಶ? ಮಳೆಗಾಲದಲ್ಲಿ ಮಾತ್ರ ಅಷ್ಟೇ, ಒಂದೇ ಸೀಸನ್ ಅಷ್ಟೇ, ಒಂದ್ ಸೀಸನ್ ಮಾಡ್ತೀವಿ ಅಷ್ಟೇ. ಒಂದ್ ಅರ್ಧ ಮುಕ್ಕಾಲ ಎಕರೆ ಮಾಡ್ತೀವಿ ಭತ್ತ, ಮತ್ತೊಂದ್ ಮೂರ್ ಎಕರೆ ಮೆಕ್ಕೆಜೋಳ ಮಾಡ್ತೀವಿ. ಒಂದ್ ಮೂರ್ ಆಕಳ ಐತೆ, ಅದು ಹಾಲು ಡೈಲಿ ಕೊಡ್ತೀವಿ, ಒಬ್ರು ಕಾಯ್ತಾರೆ. ಮೆಕ್ಕೆಜೋಳ ಹೇಳಿದ್ರೆ ಇದು ಏನು ಸ್ಥಳೀಯ ಒಂದು ತಳಿನ ಅಥವಾ ಯಾವ್ದು ಹೈಬ್ರಿಡ? ಸ್ಥಳೀಯ ಹೈಬ್ರಿಡ್. ಅದು ಕಂಪನಿ ತಗೊಂಡಿದ್ದು. ಬೆಳೆ ಮಾಡಿ ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ, ಇದ್ರದೊಂದು ಪರಿಣಾಮ ಏನಾದ್ರೂ ಆಗಿದೆ ಬೆಳೆ ಮೇಲೆ? ಬೆಳೆ ಮೇಲೆ ಸ್ವಲ್ಪ ಪರಿಣಾಮ ಆಗಿದೆ, ಆದ್ರೂ ಅಷ್ಟೇನ್ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಪರಿಣಾಮ ಆಗಿದೆ. ಹೋದ ವರ್ಷ ಹೋಲಿಸಿದ್ರೆ ಈ ವರ್ಷ ಹೆಂಗೆ? ಇದು ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಚೆನ್ನಾಗಿದೆ. ಹೋದ ವರ್ಷ ಮಳೆನೇ ಇರ್ಲಿಲ್ಲ, ಹೋದ ವರ್ಷ ಈ ವರ್ಷ ಜಾಸ್ತಿ ಆಯ್ತು. ಜಾಸ್ತಿ ಆಗಿದಕ್ಕೆ ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತೀರಾ? ಇಳುವರಿಯಲ್ಲಿ ಹೋದ ವರ್ಷ ಹಚ್ಚ ವರ್ಷ ಚೆನ್ನಾಗಿತ್ತು, ಹೋದ ವರ್ಷ ಈ ವರ್ಷ ಕಡಿಮೆನೆ. ಕಡಿಮೆ ಇದೆ. ಈಗ ಕಟಾವ್ ಮಾಡಿದಿರಿ, ಕಟಾವ್ ಮಾಡಾದ್ಮೇಲೆ ಅದರ ಒಂದು ಗುಣಮಟ್ಟ ಹೇಗಿದೆ? ಗುಣಮಟ್ಟ ಚೆನ್ನಾಗಿದೆ, ಸಾಧಾರಣ ಇದೆ. ಅಂದ್ರೆ ಕೊಟ್ಟಮೇಲೆ ಗೊತ್ತಾಗುತ್ತದೆ ಏನು ಏನು ಎಂತ ಅಂತ. ಮಾರ್ಕೆಟಿಂಗ್ ಭತ್ತದೇನು ಲೋಕಲ್ ತಳಿನ, ಸ್ಥಳೀಯವಾಗಿ ಸಿಗ್ತಕ್ಕಂತ ತಳಿನ ಹೈಬ್ರಿಡ? ಇಲ್ಲ, ಕೃಷಿ ಕಾಲೇಜಿಂದ ತಗೊಂಡ್ಬಂದಿ. ಅದು ಕೃಷಿ ಮಹಾವಿದ್ಯಾಲಯ ನವಲೆಯಿಂದ ತಗೊಂಡ್. ಅಲ್ಲೇ ಬೀಜ ಕೊಟ್ಟಿದ್ರ? ಅಲ್ಲೇ ಬೀಜ ಕೊಟ್ಟಿದ್ದಲ್ಲ, ಅಲ್ಲಿಂದ ತಗೊಂಡ್ಬಂದಿದ್ದೀವಿ. ಬಿತ್ತಬೇಕಾದ್ರೆ ಮಳೆಗಾಲದ ಭತ್ತ ಅಲ್ಲ ನಿಮ್ದು? ನೀರಾವರಿ ಅಲ್ಲ? ನೀರಾವರಿ ಅಲ್ಲ. ಮತ್ತೆ ಇದರಲ್ಲಿ ಏನೇನು ಗೊಬ್ಬರ ಹಾಕ್ತೀರಿ? ಗೊಬ್ಬರ, ಯೂರಿಯಾ, ಪೊಟಾಶ್, ಡಿಎಪಿ, ಇಪ್ಪತ್ತು ಗೊಬ್ಬರ ಹಾಕ್ತೀವಿ. ಒಟ್ಟಾರೆ ಈಗ ಈ ಭತ್ತದ ಕೃಷಿಯಲ್ಲಿ ಮತ್ತೆ ಇದರಲ್ಲಿ ಮೆಕ್ಕೆಜೋಳದ ಕೃಷಿಯಲ್ಲಿ ಖರ್ಚು ಎಷ್ಟು ಬಂತು, ಮತ್ತೆ ಅದ್ರದ್ದು ಏನ್ ನಿಮ್ಮ ಒಂದು ಎಕರೆಗೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ? ಅದು ಲಾಭ ಅದು ದೇವರಿಗೆ ಬಿಟ್ಟಿದ್ದು. ಲಾಭ ಅಂತಂದ್ರೆ ಈಗ ಬಂದಿರೋದು ಈಗ ಈಗ ತೋರಿಸ್ದು ಕಾಣಿಸ್ತಾ ಇರೋದು ಲಾಭ. ಲಾಭ ಅಂದ್ರೆ ಚೀಲ ಆಗುತ್ತೆ ಗೊಬ್ಬರಕ್ಕೆ. ಮೆಕ್ಕೆಜೋಳ 2,000 ರೂಪಾಯಿ ಪ್ಯಾಕೆಟ್, ಒಂದ್ ಪ್ಯಾಕೆಟ್ ಮತ್ತೆ ಕೃಷಿಯಲ್ಲಿ ಈಗ ನಿಮ್ಮ ಮನೆ ಕುಟುಂಬದವರು ಎಲ್ಲರೂ ಕೆಲಸ ಮಾಡ್ತಿರೋ ಇಲ್ಲ ಹೊರಗಿನವ್ರಿಗೆ ತಗೋತೀರಾ? ಹೊರಗಿನವರು ಬರ್ತಾರೆ. ಅದು ಬೀಜ ಬಿತ್ತನೆಗೆ ಮತ್ತೆ ಗೊಬ್ಬರ ಹಾಕುವಾಗ ಅಷ್ಟೇ, ಮತ್ತೆ ಹೊರಗಿನ ಜಾಸ್ತಿ ಬರಲ್ಲ. ಅಂದ್ರೆ ಯಾವಾಗ ಜಾಸ್ತಿ ಕೆಲಸ ಇರುತ್ತೆ ಅವಾಗ ತಗೊಳ್ತೀರಾ? ತಗೊಳ್ತೀವಿ ಅಷ್ಟೇ. ಬೇರೆ ಟೈಮಲ್ಲಿ ಮನೆಯವರೇ ಮಾಡ್ತೀವಿ. ಮನೆಯವ್ರು ಡೈಲಿ ಬೆಳಗ್ಗೆ ಹೋಗ್ತೀವಿ, ಒಂದ್ಸಲ ನೋಡ್ಕೊಂಡು ಬರ್ತೀವಿ, ಆಮೇಲೆ ಏನ್ ಬೇಕೋ ಅದಕ್ಕೆ ಸ್ವಲ್ಪ ನೋಡಿ ಇಲ್ಲ ಇದ್ ಮಾಡಿ ಬರ್ತೀವಿ. ಇದು ಈಗ ಆಕಳ ಅಂತ ಹೇಳಿದ್ರಿ, ಇದು ಮಲ್ನಾಡ್ ಗಿಡ್ಡನ? ಮಲ್ನಾಡ್ HF ಅಂದ್ರೆ ಜರ್ಸಿದು HF. ಈಗೇನು ಜಾಸ್ತಿ ಹಾಲು ಕೊಡ್ತಾ ಇದೆ ಅಲ್ಲ ಅದು. ಇದಕ್ಕೆ ಯಾವ ರೀತಿಯಿಂದ ಆಹಾರ ಕೊಡ್ತೀರಿ? ಆಹಾರ ಅಂದ್ರೆ ಬೆಳಗ್ಗೆ ಹಿಂಡಿ ಕೊಡ್ತೀವಿ, ಬೂಸ ಕೊಡ್ತೀವಿ, ಆಮೇಲೆ ಈಗ ಮನೆಯಲ್ಲಿರೋ ಮುಸ್ರೆ ಗಿಸ್ರೆ ಕೊಡ್ತೀವಿ ಸ್ವಲ್ಪ. ಅದಾದ್ಮೇಲೆ ಅಪ್ಪ ಹುಲ್ಲು ಕೊಡ್ತೀವಿ, ಅಪ್ಪ ಆಕಳು ಕಾಯಕ್ ಹೋಗ್ತಾರೆ. ಆಮೇಲೆ ಸಂಜೆ ಬಂದು ಬೆಳಗ್ಗೆ ಒಂದ್ಸಲ ಹಾಲು ಕರಿತೀವಿ, ಒಂದ್ 5-6 ಲೀಟರ್ ಹಾಲು ಕೊಡ್ತೈತೆ. ಒಂದ್ ಹಸುನ? ಒಂದ್ ಹಸು ಒಂದ್ 3-4 ಲೀಟರ್ ಕೊಡ್ತೈತೆ. ಅಲ್ಲ ಜಾಸ್ತಿ 10 ಲೀಟರ್ ತನಕ ಕೊಡ್ತಾರೆ ಅಂತ ಹೇಳ್ತಾರಲ್ಲ? ಕೊಡ್ತಾರೆ, ಕೊಡ್ತತೆ. ಅದು ತಳಿ ಮೇಲೆ ಹೋಗುತ್ತೆ ಒಂದೊಂದು. ಇದು ಏನೋ ನೀವು ಇಲ್ಲೇ ಸ್ಥಳೀಯವಾಗಿ ನಿಮ್ಮ ಊರಲ್ಲೇ ಖರೀದಿ ಮಾಡಿದ್ರೆ ಏನು ಹೊರಗಿನ ತಗೊಂಡ್ ಬಂದಿದ್ರಿ? ಊರಲ್ಲೇ ತಗೊಂಡಿದ್ದಿಲ್ಲ, ಕಲುಂಗೂರು ಅಂತ ಆ ಊರಿಂದ ತಗೊಂಡ್ ಬಂದಿದ್ದು. ಅದು ಸಣ್ಣ ಕರ ಇದ್ದಾಗಿಂದ ಸಾಕ್ತಿರೋದು, ಈಗ ದೊಡ್ಡವಾಗಿ ಅವೇ ಹಾಲು ಕೊಡ್ತೈತೆ. ಆಮೇಲೆ ಈಗ ಇದಕ್ಕೆ ರೋಗ ರುಜಿನ ಬಂದ್ರೆ ಏನ್ ಮಾಡ್ತೀರಿ? ರೋಗ ರುಜಿನ ಬಂದ್ರೆ ಮೆಡಿಸಿನ್ ಡಾಕ್ಟರ್ಗೆ ತೋರಿಸ್ತೀವಿ, ಇಲ್ಲೇ ಪಶು ವೈದ್ಯಕ್ಕೆ ಹೋಗಿ ತೋರಿಸ್ಕೊಂಡು ಬರ್ತೀವಿ. ಇಲ್ಲಾಂದ್ರೆ ಅವರೇ ಬರ್ತಾರೆ, ಕಾಲ್ ಮಾಡಿದ್ರೆ ಕರೆದ್ರೆ ಅವ್ರು ಬರ್ತಾರೆ. ಮನೆ ಈಗ ಅದು ನೀವು ಈಗ ಆಸ್ಪತ್ರೆಗೆ ಹೋದಾಗ ಅದೆಲ್ಲ ಕೊಡ್ತಾರೆ. ಮನೆಯಲ್ಲಿ ಪ್ರಥಮ ಉಪಚಾರ ಅಂತಂದ್ರೆ ಈಗ ಮನೆ ಮದ್ದಾಗಿ ಏನಾದ್ರು ಕೊಡ್ತೀರಾ? ಮನೆ ಮದ್ದಾಗಿ ಹಿರಿಯರು ಏನಾದ್ರು ಹೇಳಿದ್ದು ಅಂದ್ರೆ ಅದ್ರ ಕಷಾಯ ಕೊಡ್ಬೇಕು ಅಥವಾ ತಪ್ಪಲು ಕೊಡ್ಬೇಕು ಅದು ಅಂತ ಹೇಳ್ತಾರಲ್ಲ ಹಿರಿಯರು, ಆ ತರದ ಏನಾದ್ರು? ಹಂಗಿಲ್ಲ, ಈಗ ಇಲ್ಲ. ಆಕಳಿಗೆ ಸುಮ್ನೆ ಹಂಗೆ ಹೊರಗಡೆ ಕಟ್ಟಿರ್ತೀರಾ ಏನ್ ಅದಕ್ಕೆ ಕೊಟ್ಟಿಗೆ ಮಾಡಿದೀರಾ? ಕೊಟ್ಟಿಗೆ ಮಾಡಿ, ಕೊಟ್ಟಿಗೆ ಅದು ಕೊಟ್ಟಿಗೆ ಐತೆ, ಕೊಟ್ಟಿಗೆ ಮತ್ತೆ ಅದಕ್ಕೆ ನೀರ್ ಗಿರಿ ನಿಲ್ಲಲ್ಲ ಆತರ ಮಾಡಿವಿ. ಕೊಟ್ಟಿಗೆ ಅಂದ್ರೆ ಸೊಳ್ಳೆ ಗಿಳ್ಳೆ ಕಡೆ ಬಡದಂತ ಹೊಗೆ ಬೇರೆ ಹಾಕ್ತೀವಿ. ಯಾವ್ದು, ಯಾವ ತಪ್ಪಲಿಂದ? ತಪ್ಪಲ್ ಅಂದ್ರೆ ಬೇವಿನ ತಪ್ಪಲು, ಅದು ಹೊಗೆ ಹಾಕ್ತೀವಿ. ಆಮೇಲೆ ಈಗ ಚಳಿಗಾಲದಲ್ಲಿ ಈಗ ಸ್ವಲ್ಪ ಶುರು ಆಗಿದೆ, ಚಳಿ ಜಾಸ್ತಿನೇ ಆಗ್ತಾ ಇದೆ ಸ್ವಲ್ಪ ದಿವಸ ದಿವಸಕ್ಕೆ. ಈ ಒಂದು ಸಂದರ್ಭದಲ್ಲಿ ಅದರ ಒಂದು ರಕ್ಷಣೆಗೆ ಏನ್ ಮಾಡಿದ್ರಿ? ಅದರ ರಕ್ಷಣೆಗೆ ಫುಲ್ ಕವರಿಂಗ್, ಅದು ಕೊಟ್ಟಿಗೆ ಮನೆ ಐತಲ್ಲ ಫುಲ್ ಕವರ್ ಇರ್ತದೆ. ಕವರ್ ಹಾಕ್ತಿರಿ? ಕೊಟ್ಟಿಗೆ ಫುಲ್ ಕವರ್ ಐತೆ, ಗೋಡೆ ಗಿಡ ಎಲ್ಲ ಕಟ್ಟಿ ಫುಲ್ ಕವರ್ ಐತೆ. ಅಂದ್ರೆ ರಾತ್ರಿಯಲ್ಲಿ ಹಾಕ್ಬಿಟ್ಟು ಬೆಳಿಗ್ಗೆ ತೆಗ್ದು ಬಿಡ್ತೀರಾ? ಬೆಳಿಗ್ಗೆ ಸೈಡ್ ಮಾತ್ರ ಸ್ವಲ್ಪ ಕಿಡಿಕೆ ಕಿಡಿಕೆ. ಜೊತೆಗೆ ಈಗ ಈ ಒಂದು ಕೃಷಿ ಮತ್ತೆ ಹೈನುಗಾರಿಕೆ, ಇದರಿಂದ ಜೀವನ ನಿಮ್ದು ಸಾಕನ್ಸ್ತದ ಅಂದ್ರೆ ಜೀವನ ಇದರಿಂದ ನಿರ್ವಹಣೆ ಆಗ್ತದ? ನಿರ್ವಹಣೆ ಆಗ್ತದೆ. ಆಕಳದು ಮತ್ತೆ ಆಕಳ ದುಡ್ಡೇ ಮಿನಿಮಮ್ ಅಂದ್ರೆ ಒಂದು 10-15 ಸಾವಿರ ತಿಂಗಳಿಗೆ ಬರ್ತದೆ. ಅದರಿಂದ ಮನೆ ಅದು ಖರ್ಚು ಗಿರ್ಚು ಎಲ್ಲ ಆಗತ್ತೆ. ಮತ್ತೆ ಇದು 6 ತಿಂಗಳ ಬೆಳೆ ಮೆಕ್ಕೆಜೋಳ 6 ತಿಂಗಳ ಬೆಳೆ, ಭತ್ತದ್ದು ಮನೆಗೆ ಖರ್ಚಿಗಾಗತ್ತೆ, ಇದು ಮನೆ ಊಟಕ್ಕೆ ಅದಕ್ಕೆ ಇದಕ್ಕೆ ಆಗತ್ತೆ. ಮೆಕ್ಕೆಜೋಳ ಭತ್ತ ಮಾರಾಟ ಮಾಡ್ತೀರಾ ಏನ್ ಮನೆಗೆ ಉಪಯೋಗಿಸ್ತೀರಾ? ಮೆಕ್ಕೆಜೋಳ ಮಾರಾಟ ಮಾಡ್ತೀವಿ, ಭತ್ತ ಮನೆಗೆ ಸ್ವಲ್ಪ ಇಟ್ಕೊಂಡು ಮಾರಾಟ ಮಾಡ್ತೀವಿ. ಮನೆಗೆ ಒಂದ್ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿಕಿದ್ದು ಭತ್ತ ಮಾರಾಟ ಮಾಡ್ತೀವಿ, ಮೆಕ್ಕೆಜೋಳ ಮಾತ್ರ ಪೂರ್ತಿ ಮಾರಾಟ ಮಾಡ್ತೀವಿ. ಇದರಿಂದ ಏನಾದ್ರು ಆಹಾರ ಮಾಡಿ ನಿಮ್ಮ ಇದಕ್ಕೆ ಆಕಳಿಗೆ ಹಾಕೋದಿಲ್ಲ? ಹಾಕ್ಬಹುದು, ಒಂದ್ ಸ್ವಲ್ಪ ಇಟ್ಕೊಂತೀವಿ, ಒಂದ್ 2-3 ಕ್ವಿಂಟಲ್. 2-3 ಕ್ವಿಂಟಲ್ ಅಷ್ಟೇ. ಏನ್ ಮಾಡ್ತೀರಾ ಅದರಿಂದ? ಅದರಿಂದ ಡೈರಿ ಸ್ವಲ್ಪ ಒಂದೊಂದು ಕೆಜಿ, ಒಂದ್ 1/2 ಕೆಜಿ ಅಷ್ಟು ಆಕಳಿಗೆ ಹಾಕೋದು. ಅಂದ್ರೆ ಪೌಡರ್ ಮಾಡ್ತಿರೋ? ಪೌಡರ್ ಮಾಡೋದು. ಪೌಡರ್ ಮಾಡ್ತಿರೋ ಅಥವಾ ಕುದಿಸ್ಬಿಟ್ಟು ಹಾಕ್ತೀರಾ? ಪೌಡರ್ ಮಾಡಿ ಹಾಕ್ತಿವಿ. ಪೌಡರ್ ಮಾಡಿ ನೀರಲ್ಲಿ ನೆನೆಸಿ ಹಾಕ್ತಿವಿ, ನೀರಿನಲ್ಲಿ. ಜೊತೆಗೆ ಈಗ ಡೈರಿಯಿಂದ ನಿಮ್ಮ ಊರಲ್ಲಿ ಡೈರಿ ಇದೆಯಲ್ಲ, ಏನ್ ಅವರು ಸೌಲಭ್ಯ ಕೊಟ್ಟಿದ್ದಾರೆ ಜಾನುವಾರುಗಳಿಗೆ? ಮೇವಾಗ್ಲಿ, ಅದ್ರ ಬರ್ತಕ್ಕಂತ ರೋಗ ರುಜಿನಗಳಿಗೆ ವ್ಯಾಕ್ಸಿನೇಷನ್ ಆಗ್ಲಿ, ತಿಂಗಳ ತಿಂಗಳ ಬರ್ತಾರೆ ನೋಡ್ತಾರೆ, ಅದು ಫ್ರೀ ಮೆಡಿಸಿನ್ ಕೊಡ್ತಾರೆ ಏನಾದ್ರು ಆಗಿದ್ರೆ. ಪ್ಯಾಕೆಟ್ ಡೈರಿಯಿಂದ ಬರ್ತಕ್ಕಂತ ಅದು ಕೊಡ್ತಾರೆ? ಅದು ಕೊಡ್ತಾರೆ. ಮೆಕ್ಕೆಜೋಳದಲ್ಲಿ ಭತ್ತದಲ್ಲಿ ಏನಾದ್ರು ತೊಂದರೆ ಆದ್ರೆ ಯಾರನ್ನ ಸಂಪರ್ಕ ಮಾಡ್ತೀರಾ? ಅಂದ್ರೆ ಏನೋ ಒಂದು ರೋಗ ಬಿತ್ತು ಅಂತ ತಿಳ್ಕೊಳ್ಳಿ, ಅಥವಾ ಏನೋ ಒಂದು ಒಣಗ ಹೋಗ್ತಾ ಇರೋದು, ಅಥವಾ ಹುಳು ಏನೋ ಬಿತ್ತು ಅಂತ ತಿಳ್ಕೊಳ್ಳಿ, ಆ ಸಮಯದಲ್ಲಿ ಯಾರಿಗೆ ನೀವು ಕಾಂಟ್ಯಾಕ್ಟ್, ಯಾರನ್ನ ಸಂಪರ್ಕ ಮಾಡ್ತೀರಾ? ಸಂಪರ್ಕ ಇಲ್ಲೇ ಕೃಷಿ ಅಲ್ಲಿ ಹೋಗಿ ಫಸ್ಟ್ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ಅಲ್ಲಿ ತೋರಿಸ್ತೀವಿ ಮೆಕ್ಕೆಜೋಳ, 3-4 ಮೆಕ್ಕೆಜೋಳ ತಗೊಂಡು ಹೋಗ್ತೀರಾ? ಇಲ್ಲಿಂದ ಸ್ಯಾಂಪಲ್ ತಗೊಂಡು ಹೋಗ್ತೀರಾ? ಸ್ಯಾಂಪಲ್ ತಗೊಂಡೋಗಿ ಅವ್ರಿಗೆ ತೋರಿಸ್ತೀವಿ, ಅವ್ರು ಏನಾಗೈತೆ ಏನು ಎತ್ತ ಅಂತ ನೋಡಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ, ಅದ್ರ ಹಂಗೆ ನಾವು ಮಾಡ್ತೀವಿ. ನೆಕ್ಸ್ಟ್ ಅವ್ರು ಹೇಳಿದ ಹಾಗೆ ನೀವು ಮಾಡ್ತೀವಿ. ಅಂದ್ರೆ ನಿಮ್ಗೆ ಅವರ ಸಂಪೂರ್ಣ ಸಹಕಾರ ಇದೆ. ಈಗ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಒಂದ್ ಸುಮಾರು 2 ಕಿಲೋಮೀಟರ್ ಅಂತರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರನೂ ಇದೆ, ಕೃಷಿ ಮಹಾವಿದ್ಯಾಲಯನೂ ಇದೆ. ಪ್ರತಿಯೊಂದಕ್ಕೂ ನೀವು ಅವರಿಂದ ಸಹಾಯ ಪಡಿತೀರಾ, ಅವರಿಂದ ಸಹಕಾರ ಇದೆ ನಿಮಗೆ ಸಂಪೂರ್ಣ? ಪ್ರತಿಯೊಂದು ಸಹಕಾರ ಇದೆ ಅವರಿಂದ. ಪ್ರತಿಯೊಂದು ಸಲ ಹೋದಾಗ ಒಂದು ರೆಸ್ಪಾನ್ಸ್ ಮಾಡ್ತಾರೆ, ಏನೇ ಆದ್ರೂ ಪ್ರತಿಯೊಂದು ಹೇಳ್ಕೊಡ್ತಾರೆ, ಏನ್ ಬೇಕು ಮಣ್ಣಿಂದ ಸ್ಯಾಂಪಲ್ ಎಲ್ಲ ಅವರೇ ಸಪೋರ್ಟ್ ಕೊಡ್ತಾರೆ, ಮತ್ತೆ ಏನು ಪ್ರಾಬ್ಲಮ್ ಮಾಡ್ಕೊಳ್ಳಲ್ಲ ಅನ್ಕೊಡ್ತಾರೆ. ಮತ್ತೆ ನೀವು ಈ ಒಂದು ಕೃಷಿ ಕಾಲೇಜಿನಲ್ಲಿ ಇಲ್ಲ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿಗೆ ಏನಾದ್ರು ಆಯ್ಕೆ ಮಾಡಿದಿರಾ ನಿಮ್ಮನ್ನ? ತರಬೇತಿಗೆ ಮಾಡಿದ್ರೆ ನಾವೆಲ್ಲ ಅದ್ರಲ್ಲಿ ಹೋಗಿಲ್ಲ. ಏನ್ ಯಾವ ತರಬೇತಿಗೆ? ಅದು ಇದು ಮೀನು ಸಾಕಾಣಿಕೆ. ಮೀನು ಸಾಕಾಣಿಕೆಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದ್ರು, ನಾವು ಹೋಗ್ಲಿಲ್ಲ. ಯಾಕೆ ನಿಮ್ಗೆ ಕೆಲಸ ಇತ್ತು ಆ ಕಾರಣದಿಂದ ಹೋಗಿಲ್ಲ ಅಷ್ಟೇ. ಆಮೇಲೆ ಆದರೂ ಹೋಗಿ ಅವ್ರನ್ನ ಸಂಪರ್ಕ ಮಾಡ್ಬೋದಾಗಿತ್ತಲ್ಲ. ಮನೆ ಕೆಲಸ ಅದು ಇದೆ ಸರ್, ಆ ಕಾರಣದಿಂದ ಹೋಗೋಕಾಗಲಿಲ್ಲ. ಮುಂದೆ ನಿಮ್ಮ ಒಂದು ಯೋಜನೆ ಏನಿದೆ, ಏನಿದು ಮೊದ್ಲೇ ಈಗ ಮೆಕ್ಕೆಜೋಳ ಭತ್ತನೆ ಬೆಳಗ್ಬೇಕಂತ ಇದೆ ಅಥವಾ ಮತ್ತೆ ಏನಾದ್ರೂ ತೋಟಗಾರಿಕೆ ಬೆಳೆಗಳು ಬೇರೆ ಬೆಳೆಗಳು ಏನಾದ್ರು ಹಾಕ್ಬೇಕನ್ನೋ ಯೋಜನೆ ಇದೆಯಾ? ತೋಟ ಇದು ಅಡಕೆ ಕೂರಿಸ್ಬೇಕಂತ ಇದೆ, ಈ ವರ್ಷ ಕೂರಿಸ್ಬೇಕಂತ ಇದೀವಿ. ಬೇಸಿಗೆ ಮುಗಿದ್ಮೇಲೆ ಮಳೆಗಾಲ ಸ್ಟಾರ್ಟ್ ಆಗುವಾಗ ಕೂರಿಸ್ತೀವಿ, ಒಂದೆರಡು ಎಕರೆ ಕೂರಿಸೋಣ ಅಂತ ಇದೀವಿ. ಕೂರಿಸ್ಬೇಕಾದ್ರೆ ಯಾರನ್ನ ಸಂಪರ್ಕ ಮಾಡ್ತೀರಾ? ವೈಜ್ಞಾನಿಕವಾಗಿ ವಿಶ್ವವಿದ್ಯಾಲಯದ ಒಂದು ಸಹಕಾರ ಪಡಿತೀರಾ ಅಥವಾ ನಿಮ್ದೇ ಒಂದು ರೈತರ ಅಕ್ಕಪಕ್ಕದಲ್ಲಿ ರೈತರು ಇರ್ತಕ್ಕಂತ ಅವ್ರ ನೋಡ್ಕೊಂಡು ಇದು ಮಾಡ್ತೀರಾ? ಅವರು ಕೇಳ್ತೀವಿ, ಅಲ್ಲೂ ಕೇಳ್ತೀವಿ, ಏನಾಗುತ್ತೋ ಅದ್ರ ಒಳ್ಳೇದೇನಿಸುತ್ತೋ. ನಿಮ್ಗೆ ಏನ್ ಒಳ್ಳೇದನಿಸ್ತದೆ ಈಗ ಕೃಷಿ ವಿಶ್ವವಿದ್ಯಾಲಯದ ಸಲಹೆ ಪಡಿತೀರಿ, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಸಲಹೆ ಪಡಿತೀವಿ, ಊರಿನವರು ಜನರು ಕೂಡ ಸಲಹೆ ಪಡಿತೀವಿ. ಪಡೆದು ನಿಮ್ಮ ಇಷ್ಟ ಅಂದ್ರೆ ನಿಮಗೇನ ತೋರಿಸ್ತದೆ ನಿಮ್ಮ ಒಂದು ಬಡ್ಜೆಟ್ ಅಲ್ಲಿ, ನಿಮ್ಮ ಒಂದು ಏನು ಆರ್ಥಿಕ ಸ್ಥಿತಿಯ ನೋಡ್ಕೊಂಡು ನೀವು ಮುಂದುವರಿತೀರಾ. ಇದಲ್ದೇ ಮತ್ತೆ ಈಗ ಬೇರೆ ಒಂದು ಈ ಸಸಿಗಳು ಮಾರಾಟ ಅಂದ್ರೆ ನರ್ಸರಿ ತರ ಮಾಡಿಬಿಟ್ಟು ಸಸಿಗಳ ಮಾರಾಟದ ಈ ಬಗ್ಗೆನೂ ತರಬೇತಿ ಕೊಡ್ತಾ ಇದ್ದಾರೆ. ನೀವು ಹೋಗಿದ್ರೆ? ಹೋಗಿಲ್ಲ, ನೋಡಿವಿ, ಮಾಡಿವಿ. ಅದ್ರ ಬಗ್ಗೆ ಕೃಷಿ ಬಗ್ಗೆ ಸ್ವಲ್ಪ ಆಸಕ್ತಿ ಐತೆ. ನೀವು ಹೋಗಿ ಅಂದ್ರೆ ಅದು ಇದು ಕಸಿ ಕಟ್ಟದು, ಕಸಿ ಕಟ್ಟದು ಅವೆಲ್ಲ ಇಲ್ಲೇ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ಅದು.